ಆತ್ಮನಿರ್ಭರ ಭಾರತ ಅಭಿಯಾನ. ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣ ಉದ್ದಿಮೆಗಳ ಔಪಚಾರೀಕರಣ ಯೋಜನೆಯಡಿ ಹೊಸ ಕಿರು ಆಹಾರ ಸಂಸ್ಕರಣ ಉದ್ದಿಮೆ ಪ್ರಾರಂಭಿಸಲು ಹಾಗೂ ಹಾಲಿ ಇರುವ ಕಿರು ಆಹಾರ ಸಂಸ್ಕರಣೆ ಉದ್ದಿಮೆಗಳನ್ನು ವಿಸ್ತರಿಸಲು ಸುವರ್ಣಾವಕಾಶ. ವೈಯಕ್ತಿಕ ಉದ್ದಿಮೆದಾರರಿಗೆ ಹಾಗೂ ಗುಂಪುಗಳಿಗೆ ಅರ್ಹ ಯೋಜನಾ ವೆಚ್ಚದ ಶೇಕಡ 35% ಮೌಲ್ಯದ ಸಾಲ ಸಂಪರ್ಕಿಸುವ ಸಹಾಯಧನ, ಜೊತೆಗೆ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರದ ಶೇಕಡ 15% ಸಹಾಯಧನ, ಗರಿಷ್ಠ ರೂ.15 ಲಕ್ಷ ಸಹಾಯಧನ ಪಡೆಯಲು ಅವಕಾಶ. ಅರ್ಹ ಫಲಾನುಭವಿಗಳು ಮಾಲೀಕತ್ವದ ಉದ್ದಿಮೆಗಳು, ಪಾಲುದಾರಿಕೆ ಉದ್ದಿಮೆಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಸಹಕಾರಿಗಳು, ಸ್ವಸಹಾಯ ಸಂಘಗಳು ಹಾಗೂ ಖಾಸಗಿ ಕಂಪನಿಗಳು, ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ ಹಾಗೂ ಸಣ್ಣ ಪರಿಕರಗಳನ್ನು ಖರೀದಿಸಲು ಗರಿಷ್ಠ 40,000 ರೂಪಾಯಿ, ಸಾಮಾನ್ಯ ಮೂಲಭೂತ ಸೌಕರ್ಯ ಸ್ಥಾಪನೆಗೆ ಶೇಕಡ 35% ಸಾಲ ಸಂಪರ್ಕಿತ ಸಹಾಯಧನ, ಗರಿಷ್ಠ ಯೋಜನಾ ವೆಚ್ಚ ರೂ.10 ಕೋಟಿ ಹಾಗೂ ಗರಿಷ್ಠ ಸಹಾಯಧನ ರೂ.3 ಕೋಟಿ, ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆ ಬೆಂಬಲಿಸಲು ಯೋಜನಾ ವೆಚ್ಚದ ಶೇಕಡ 50% ಸಹಾಯಧನ. ಹೆಚ್ಚಿನ ಮಾಹಿತಿಗಾಗಿ ಆಯಾ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣ ಹಾಗೂ ರಫ್ತು ನಿಗಮ ನಿಯಮಿತ, ಬೆಂಗಳೂರು. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿ ಬದುಕಿನಲ್ಲಿ ಸಾರ್ಥಕತೆಯನ್ನು ಕುರಿತು HD Kote ತಾಲೂಕು ಕಸಬಾ ಹೋಬಳಿ ಹುಲಿಕುರದಲ್ಲಿ ಕೃಷಿ ನಡೆಸುತ್ತಿರುವ ಚನ್ನಮಾದನಾಯಕ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಲಿದ್ದೀರಿ. ರೈತ ಬಾಂಧವರ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಹೆಗ್ಗಡದೇವನಕೋಟೆ ತಾಲೂಕು ಕಸಬಾ ಹೋಬಳಿ ಹೆಬಲ್ಗುಬ್ಬೆ ಪೋಸ್ಟ್ ಹುಲಿಕುರದಲ್ಲಿ ಯಶಸ್ವಿಯಾಗಿ ಕೃಷಿ ಮಾಡ್ತಿರುವಂತಹ 41 ವರ್ಷ ಹರೆಯದ ಚನ್ನಮಾದನಾಯಕ ಅವರು. ಚನ್ನಮಾದನಾಯಕ ಅವರು ಒಂದು ವಿಶೇಷ ಪ್ರತಿಭೆ. ಅರ್ಥಶಾಸ್ತ್ರ ಹಾಗೂ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ನಲ್ಲಿ 2 MA ಪದವಿಗಳು, ಜೊತೆಗೆ ಕಂಪ್ಯೂಟರ್ ಡಿಪ್ಲೊಮೋ BEd ಪದವಿ, ಇದೆಲ್ಲ ಮುಗಿಸಿ ಈಗ ಕೃಷಿ ಬದುಕಿನಲ್ಲಿ ನೆಮ್ಮದಿಯನ್ನು ಕಾಣ್ತಾ ಇದ್ದಾರೆ. ಈಗ ಪ್ರಸ್ತುತ ನಾವು ಹುಲಿಕುರ ಗ್ರಾಮದಲ್ಲಿರುವಂತಹ ವೇಣುಗೋಪಾಲ ಸ್ವಾಮಿ ಸನ್ನಿಧಿಯಲ್ಲೇ ಕೂತ್ಕೊಂಡು ಚನ್ನಮಾದನಾಯಕ ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ. ಚನ್ನಮಾದನಾಯಕ ಅವರು ಇಲ್ಲೇ ಹತ್ತಿರದಲ್ಲಿ 5 ಎಕರೆ ಕೃಷಿ ಪ್ರದೇಶದಲ್ಲಿ ಬಾಳೆ, ಶುಂಠಿ, ತರಕಾರಿ ಬೆಳೆಗಳನ್ನು ಬೆಳೀತಾರೆ. ಹಾಗೆಯೇ ಇನ್ನೊಂದು ಕಡೆ ಇರುವಂತಹ 2 ಎಕರೆ ಪ್ರದೇಶದಲ್ಲಿ ಭತ್ತ, ಚೆಂಡು ಹೂವಿನ ಕೃಷಿ, ಹಾಗೆಯೇ ಬಾಳೆ, ಇದರ ಜೊತೆಯಲ್ಲೇ ಕೆಲವು ಪ್ರದೇಶಗಳನ್ನು ಗುತ್ತಿಗೆಗೆ ಪಡೆದು ಅಲ್ಲೂ ಸಹ ಶುಂಠಿ ಕೃಷಿಯನ್ನು ಯಶಸ್ವಿಯಾಗಿ ಮಾಡಿಕೊಂಡು ಬಂದಿದ್ದಾರೆ. ಆರ್ಥಿಕವಾಗಿ ಅವ್ರಿಗೆ ತೃಪ್ತಿದಾಯಕವಾದಂತಹ ಬದುಕು ಸಿಕ್ಕಿದೆ, ಜೊತೆಗೆ ಹವ್ಯಾಸಗಳು ಇದೆ. ಬಗ್ಗೆ ಎಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಅವರೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೀವಿ. ಚನ್ನಮಾದ ನಾಯಕ್ ಅವರೇ, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು ಸರ್. 2 MA ಪದವಿ ಪಡೆದ್ರಿ, 1 BEd ಪದವಿ ಪಡೆದ್ರಿ, ಕಂಪ್ಯೂಟರ್ ಡಿಪ್ಲೊಮಾ ಮಾಡಿದ್ರಿ, ಆಯ್ಕೆಗಳು ತುಂಬ ಇತ್ತು ಆಗ ನಿಮ್ಮ ಮುಂದೆ, ಆದರೂ ಅದೇನದು ಕೃಷಿ ಕಡೆಗೆ ನೀವು ಬಂದಿದ್ದು? ಸರ್, ನಮ್ಮ ಈ ಹಳ್ಳಿಲಿ ನಾವು ಜೀವನ ಮಾಡಬೇಕು ಅಂದರೂ ನಮ್ಮ ತಂದೆ ತಾಯಿ ಅಲ್ಲ ಅವರು ಕೃಷಿಕರೇ. ನಾವು ಏನಂದ್ರೆ ಅವರು ಇದ್ದ ಪಾಲಲ್ಲೇ ಹೋಗಬಾರ್ದು ಅನ್ನೋದು ಒಂದು ಎಜುಕೇಷನ್ ಬೇಕು. ನಮ್ಮ ತಂದೆಯವರೆಲ್ಲ ಹೆಬ್ಬೆಟ್ಟು, ಅವರು ಏನು ಅಕ್ಷರಸ್ಥರಲ್ಲ. ಅದರಿಂದ ನಾವು ಎಜುಕೇಷನ್ ಮೊದಲು ಮಾಡಿ ಆಮೇಲೆ ನಂತರ ಯಾವುದೋ ಒಂದು ರೂಟ್ ಮಾಡ್ಬೋದು ಅನ್ನೋ ಭಾವನೆಯಿಂದ ನಾವು ಮೊದಲು ಎಜುಕೇಷನ್ಗೆ ಹೋದೆ. ನಾನು ಸುಮಾರು ಇಲ್ಲೇ ಪಕ್ಕದ ಊರಲ್ಲಿ SLC ಮುಗಿಸ್ಕೊಂಡು ಮತ್ತೆ ಹುಣಸೂರು ಡಿಗ್ರಿ PU ಮಾಡಿದೆ. ಮೈಸೂರಲ್ಲಿ MA ಮತ್ತು BEd ಮತ್ತು ಕಂಪ್ಯೂಟರ್ ಅಲ್ಲಿ ಮಾಡಿ 10 ವರ್ಷ ಅಲ್ಲೇ ಇದ್ದೆ. ಅದಾದ ನಂತರ ನನಗೆ ಒಂದು ಅವಕಾಶ ಸಿಕ್ತು ಗೌರ್ಮೆಂಟ್ ಹೈಸ್ಕೂಲಲ್ಲಿ. 5 ವರ್ಷ ಟೀಚರಾಗೂ ಕೆಲಸ ಮಾಡಿದೆ. ಅದು 5 ವರ್ಷ ಅವಕಾಶ ಸಿಕ್ತು ಗೌರ್ಮೆಂಟ್ ಹೈಸ್ಕೂಲಲ್ಲೇ ತುಮಸೆಗೆ. ಅಲ್ಲಿ ಮಾಡಿದ ನಂತರ ಯಾಕೋ ನಮಗೆ ತೃಪ್ತಿದಾಯಕ ಆಗಲಿಲ್ಲ, ಅಂದರೆ ಆರ್ಥಿಕವಾಗಿ ಯಾವುದೇ ನಮ್ಗೆ ಸಪ್ಲೈ ಆಗಲಿಲ್ಲ. ನಮ್ಮಲ್ಲೇ ಇದ್ದಂಥ ಸೋರ್ಸಸ್ಸು ಅಂದರೆ ನಮಗೆ ಭೂಮಿ ಇತ್ತು, ಅಲ್ಲಿ ನಮ್ಮ ತಂದೆ ತಾಯಿ ಮಾಡಿದಂಥ ಆಸ್ತಿಗಳಿದ್ದು, ಅದರಿಂದ ನಾವು ಅಲ್ಲಿ ಬಂದಂಥ ಇದ್ದು ನೀರಾವರಿ ಅವು ಯಾವೂ ಇರಲಿಲ್ಲ. ಆದರೆ ನಮ್ಗೆ ಒಂದು ಸ್ವಲ್ಪ ಅನುಭವ ಬಂದ ಮೇಲೆ ಗಂಗಾ ಕಲ್ಯಾಣ ಯೋಜನೆಯಿಂದ ನಾವು ಒಂದು ಪಂಪ್ ಸೆಟ್ಟನ್ನು ಮಾಡಿಸ್ಕೊಂಡು ಆ ಟೈಮಲ್ಲಿ ಮಾಡಿ ನಂತರ ಹಂತಂತವಾಗಿ ಸ್ವಲ್ಪ ಸ್ವಲ್ಪ ವೈಜ್ಞಾನಿಕವಾಗಿ ಬೆಳೆಗಳನ್ನು ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದ ನಂತರ ನನಗೆ ಈ ಎಜುಕೇಷನ್ ಅನ್ನೋದೇ ಒಂದು ಸ್ವಲ್ಪ ಕಡಿಮೆ ಮಾಡಿ ಫುಲ್ಲು ವ್ಯವಸಾಯದ ಬಗ್ಗೆನೇ ಮಾಡಿದೆ. ನಮಗೆ ತುಂಬ ಉಪಕಾರಿಯಾಗಿದೆ ಒಟ್ಟಿನಲ್ಲಿ. ನಾನು ಮಾಡಿದಂಥ ಅನುಭವ ಪ್ರಕಾರ ನಾನು ಯಾವುದೇ ಬೆಳೆ ಮಾಡಿದ್ರೂ ನನಗೇನು ಇಲ್ಲಿವರೆಗೂ ಲಾಸ್ ಆಗಿಲ್ಲ. ನಾನು ಪ್ರತಿಯೊಂದು ಬೆಳೆಯಲ್ಲೂ ನಾನು ಆದಾಯ ಕಂಡೆ, ಮತ್ತು ನಾನು ಈಗ ಆರ್ಥಿಕವಾಗಿ ಚೆನ್ನಾಗಿದ್ದೀನಿ ಸರ್. ಈ ಕೃಷಿಯನ್ನು ನೀವು ಆರಿಸಿಕೊಂಡು ಬಂದ್ರಿ,

ಒಲವಿನಂತರಾಳದ ಬೇಗೆಯೇಗೆ ನೀಗಲಿ ಜೀವವು ಬಾಳಲಿದೆ ಎಂದು ನಿನ್ನ ನೋಡಲು ಎಂದು ನಿನ್ನ ಕಾಣಲು ಬಾರೆ ಗೆಳತಿ ಬಾರೆ ನೀ ಕಾಡಬೇಡ ನನ್ನನು ಬಾರೆ ಗೆಳತಿ ಬಾರೆ ನೀ ಕಾಡಬೇಡ ನನ್ನನು ನನ್ನ ನಿನ್ನ ಬಂಧನ ಯಾರು ಬಿಡಿಸಲಾರರು ನನ್ನ ನಿನ್ನ ಬಂಧನ ಯಾರು ಬಿಡಿಸಲಾರರು ನಮ್ಮೆಯ ಮಿಲನವು ಎಂದೋ ಎಲ್ಲೋ ಸೇರಲಿ ಎಂದೋ ಎಲ್ಲೋ ಕೂಡಲಿ ಒಲವಿನಂತರಾಳದ ಬೇಗೆಯೇಗೆ ನೀಗಲಿ ಜೀವವು ಬಾಳಲಿದೆ ಎಂದು ನಿನ್ನ ಕಾಣಲು ಎಂದು ನಿನ್ನ ಸೇರಲು. ಜನ್ಮದ ನಾಯಕ ಅವರೇ, ಕಾಲೇಜ್ ದಿನಗಳಲ್ಲಿ ಬಹುಶಃ ಈ ಹಾಡು ಹೇಳಿದ್ರೆ ಚಪ್ಪಾಳೆಗಳು ಬೀಳ್ತಿತ್ತು ಅಂತ ಅನ್ಸುತ್ತೆ ಅಲ್ವಾ? ಹೌದು ಸರ್, ಇದು ಯೂನಿವರ್ಸಿಟಿಲಿ ನಾನು ಎಂ ಎ ಮಾಡ್ಬೇಕಾದ್ರೆ ಪ್ರೇಜ್ ಸಿಕ್ಕಿತ್ತು ಸರ್ ಇದಕ್ಕೆ. ಆಮೇಲೆ ಕಬಡ್ಡಿನೂ ಆಡ್ತಿದ್ರಂತಲ್ಲ? ರಾಜ್ಯ ಮಟ್ಟದ ಕಬಡ್ಡಿ ಪ್ಲೇಯರ್ ಸರ್. ಹುಣಸೂರಲ್ಲಿ ನಂಬರ್ ಒನ್ ನಮ್ಮ ಕಾಲೇಜ್, ನಮ್ಮ ಹಿಂದೆ ಅಲ್ಲಿಂದ ರಾಜ್ಯ ಮಟ್ಟಕ್ಕೆ ಸೆಲೆಕ್ಟ್ ಆಗಿದೆ. ಈ ಹಾಡೆಲ್ಲ ಕೇಳಿದ್ಮೇಲೆ ನಿಮ್ಮ ಸಂಸಾರದ ಬಗ್ಗೆ ಏನೋ ಕೇಳಬೇಕು ಅನಿಸ್ತಾ ಇದೆ, ಹೇಳಿ ನಿಮ್ಮ ಕುಟುಂಬದ ಬಗ್ಗೆ. ಸರ್, ನಮ್ಮ ಕುಟುಂಬ ಅಂದ್ರೆ ನಮ್ಮ ಮಿಸಸ್ ಉಳ್ಳಳ್ಳಿ ಅವರು, ಅವರು ಎಂ ಎ ನಾನು ಬಂದ್ಮೇಲೆ ಮಾಡಿಸ್ತದ್ದು ಇಲ್ಲಿ ಬಂದ್ಮೇಲೆ. ಅವ್ರದ್ದು ಬರೀ ಡಿ ಎಡ್ ಆಗಿತ್ತು, ಬಿ ಎನು ಆಗಿರಲಿಲ್ಲ. ಆವಾಗ ನಾನು ಓಪನ್ ಯೂನಿವರ್ಸಿಟಿಲಿ ಬಿ ಎ ಮತ್ತು ಎಮ್ ಎ ಮಾಡಿಸ್ದೆ ಅವ್ರನ್ನ. ಇವರು ಅವರು ಗೆಸ್ಟ್ ಟೀಚರಾಗಿ ವರ್ಕ್ ಮಾಡ್ತಿರೋ ನಮ್ಮ ಹುಲಿಕುರದಲ್ಲಿ. ಮತ್ತೆ ಇವಾಗ ಎಲ್ಲೂ ಹೋಯ್ತಿಲ್ಲ, ಮನೇಲಿದ್ದಾರೆ. ಇನ್ನೂ ಎಜುಕೇಷನಲ್ಲಿ ರನ್ನಿಂಗ್ ಮಾಡ್ತಿರೋ ಕೃಷಿ ಅವ್ರಿಗೂ ಖುಷಿ ತಂದಿದೆ. ಖುಷಿ ತಂದಿದೆ ಸರ್, ಅದಕ್ಕೆ ಸೈಲೆಂಟ್ ಆಗಿ ಈಗ ಮನೇಲೇ ಇದ್ದಾರೆ, ಎಲ್ಲೂ ಹೊರಗಡೆ ಬಯಸ್ತೇ ಇಲ್ಲ. ಈ ಕೃಷಿಯಿಂದ ಏನೆಲ್ಲ ಸಂಪಾದನೆ ಮಾಡಿದಿರಿ ಅದನ್ನ ಹೇಳ್ಬಿಡಿ ಮೊದಲು, ಆಮೇಲೆ ಹೆಂಗ್ ಸಂಪಾದನೆ ಮಾಡಿದ್ರಿ ಅಂತ ಕೇಳ್ತೀವಿ. ಸರ್, ಕೃಷಿಯಿಂದ ಇನ್ನೂ ನಾನು ಅಷ್ಟೇನು ಇನ್ನೂ ಒಂದು ಮಟ್ಟದಲ್ಲಿ ತೃಪ್ತಿ ಆಗಿದೆ, ಆದರೂ ನಮ್ಮ ಮಟ್ಟಕ್ಕೆ ಈಗ ತೃಪ್ತಿ ಇದೆ. ಬಟ್ ಇನ್ನೂ ಇದೇ ಆಸೆಗಳಂತೂ ಇದೇ ಇರ್ತದ ನಮಗೆ. ಆದರೂ ಕೃಷಿಲಿ ಒಂದು ಆದಾಯ ಕಂಡು ನಾನು ಈ ಚಿಕ್ಕ ವಯಸ್ಸಲ್ಲೇ ನಾವು ಎಜುಕೇಷನ್ ಮಾಡ್ಕೊಂಡು ಮಧ್ಯಾಂತರ ಬಂದು ಇಲ್ಲಿ ಕೃಷಿ ಮಾಡಿ ಪರವಾಗಿಲ್ಲ ಅನಿಸ್ತಾ ಇದೆ. ಈಗ ನಮ್ಮ ಎಷ್ಟೋ ವರ್ಷಗಳಿಂದ ಕೃಷಿ ಮಾಡಿರೋರು ಆದಾಯ ಮಾಡಿಲ್ಲ. ನಾವು ಈಗ ಒಂದು 4-5 ವರ್ಷದಿಂದ ಕೃಷಿಗಿಳಿದು ಆ ಥರ ಎಲ್ಲ ನಾವು ವೈಜ್ಞಾನಿಕವಾಗಿ ಮಾಡೋದು ನೋಡಿ ಅವರೇ ಖುಷಿಪಟ್ಟು ಪರವಾಗಿಲ್ಲ ನೀವೇ ಮಾಡ್ತಾ ಇದ್ದಾರೆ, ನಾವು ಇಷ್ಟು ವರ್ಷ ಆದರೂ ಈ ಸಂಪಾದನೆ ಮಾಡಿಲ್ಲ ಅನ್ನೋ ಭಾವನೆ ಹೇಳ್ತಿದ್ದಾರೆ. ಆರ್ಥಿಕವಾಗಿ ನಿಮಗೆ ಅನುಕೂಲ ಆಗಿದೆ? ಆಗಿದೆ ಸರ್. ಇಲ್ಲಿ ನೀವು ಹೇಳಿದ ಒಂದು ವಿಷಯ ನನಗೆ ತುಂಬ ಇಷ್ಟ ಆಯಿತು. ಏನು ಅಂದರೆ, ನನಗೆ ನಷ್ಟನೇ ಆಗಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಹೌದು ಸರ್. ಇಲ್ಲಿ ಈಗ ಒಂದು ಬೆಳೆಯಿಂದ ಒಂದು ಬೆಳೆ ಬಗ್ಗೆ ನಾವು ಯೋಚನೆ ಮಾಡ್ತಾ ಹೋಗೋಣ. ಈಗ ಮೊದಲು ಹಾಕಿದ್ದು ನೀವು ಬಾಳೆ, ಅದರಲ್ಲೇ ನಿಮಗೆ ಯಶಸ್ಸು ಸಿಕ್ತು. ಈಗ ನಷ್ಟ ಆಗಬಾರ್ದು ಅಂದ್ರೆ ಚನ್ಮಾದ ನಾಯ್ಕ ಅವರೇ, ಯಾವ ಅಂಶಗಳ ಬಗ್ಗೆ ವಿಶೇಷ ಗಮನ ಕೊಡಬೇಕು, ಹೆಂಗ್ ಮಾಡಬೇಕು, ಯಾವ ತರ ಯೋಜನೆ ಇರಬೇಕು? ಸರ್, ಅದು ಪ್ರಥಮವಾಗಿ ನಮ್ಮ ಭೂಮಿ ಬಗ್ಗೆ ನಾವು ಮೊದಲು ಯೋಚನೆ ಮಾಡಬೇಕು. ತಾಳ್ಮೆ ಮೊದಲು ತಾಳ್ಮಟ್ಟದ ಒಂದು ಪರೀಕ್ಷೆ, ಅಲ್ಲಿ ಯಾವ ರೀತಿ ನಮಗೆ ನೀರಿನ ವ್ಯವಸ್ಥೆ ಇದೆ ಮೂಲ, ಅಥವಾ ಈ ಮಣ್ಣು ಫಲವತ್ತಾಗಿದೆಯಾ, ಇಲ್ಲ ಫಲವತ್ತೆ ಇಲ್ಲ ಅಂದಮೇಲೆ ಏನು ಮಾಡಬೇಕು, ಅದಕ್ಕೆ ಮುನ್ನೆಚ್ಚರಿಕೆಯಾಗಿ ನಾವು ಕ್ರಮ ಕೈಗೊಳ್ಬೇಕು. ಅದಾದ ನಂತರ ಬೀಜೋಪಚಾರ ಮಾಡಿ ವ್ಯವಸಾಯ ಮಾಡಿ ಅದಕ್ಕೆ ಟೈಮ್ ಕರೆಕ್ಟಾಗಿ ನೀರು ಮತ್ತು ಗೊಬ್ಬರಗಳು ಮಾಡಿದಾಗ ಆಟೋಮೆಟಿಕ್ ಇಳುವರಿ ಬಂದೇ ಬರ್ತದೆ ಸರ್, ಯಾವುದೇ ಸಂದೇಶ ಇಲ್ಲ. ಈಗ ಬಾಳೆನಲ್ಲಿ ಒಳ್ಳೆ ಯಶಸ್ಸು ಸಿಕ್ತು. ಹೌದು ಸರ್. ಶುಂಠಿನಲ್ಲೂ ತುಂಬಾ ಸಂಪಾದನೆ ಮಾಡಿದ್ರಂತಲ್ಲ ನೀವು, ಆ ಬಗ್ಗೆ ಹೇಳಿ ಸರ್. ಶುಂಠಿ ಬಗ್ಗೆ ಇನ್ನೂ ನನಗೆ ಅನುಭವ ಇನ್ನೂ ಆಯ್ತೇ ಅದ, ಅದು ಪೂರ್ಣವಾಗಿ ನಮ್ಗೆ ಯಾಕಂದ್ರೆ ಅದು ಇತ್ತೀಚಿನ ಒಂದು ವಾಣಿಜ್ಯ ಬೆಳೆ, ನಮ್ಮಿಲ್ಲಿ ಬಂದಿರಲಿಲ್ಲ. ಕರ್ನಾಟಕದಲ್ಲಿ ಕೇರಳದ ಒಂದು ಬಾರ್ಡರ್ ಇರೋದ್ರಿಂದ ಯಥೇಚ್ಛವಾಗಿ ಕೇರಳದವರು ಅಕ್ಕಪಕ್ಕ ಮಾಡ್ತಿರೋದ್ರಿಂದ ಅವರ ಅನುಭವ ಆಧಾರದ ಮೇಲೆ ನಾವು ಈಗ ಒಂದು ಸ್ವಲ್ಪ ಸ್ಟಡಿ ಮಾಡ್ತಾ ಇದ್ದೀವಿ. ಅಥವಾ ಹಾಕಕ್ಕೆ ಮನೆ ಜಮೀನುಗಳಲ್ಲಿ ನಮ್ಮಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿ ಈಗ ಮುಂದೆ ಅಂದ್ರೆ ಬಿತ್ತನೆ ಎಲ್ಲ ಎಲ್ಲಿಂದ ತರ್ತಾ ಇದ್ರಿ? ಮೊದಲು ನಾವು ಕೇರಳದವ್ರ ಹತ್ರನೇ ಒಂದು ಸ್ವಲ್ಪ ಬಿತ್ತನೆ ಎತ್ಕೊಂಡಿದೆ ಹೋದ ಸರಿನೇ. ಅದು ನಮ್ಮಲ್ಲಿ ಇವಾಗ ಒಂದು ಸ್ವಲ್ಪ ಹಾಕಿ ನಾನೇ ಬಿತ್ತನೆ ಮಾಡಿ ಸ್ವಂತ ಇವಾಗ ನಾಟಿ ಮಾಡ್ತೀನಿ ಸರ್, ಒಂದು ಅರ್ಧ ಎಕರೆ. ಇನ್ನು ತರಕಾರಿ ಬೆಳೆಗಳು, ತರಕಾರಿ ಬೆಳಿತೀವಿ ಜೊತೆಗೆ ನೀವೇ ಮಾರ್ತೀರಾ, ತರಕಾರಿ ಬೆಳೆಗಳಿಗೆ ಸಂಬಂಧಪಟ್ಟಂಗೆ ಏನು ನಿಮ್ಮ ಅನುಭವ? ಸರ್, ತರಕಾರಿ ನಾವು ಅಂದ್ರೆ ಮಾರಲ್ಲ, ಮಾರ್ಕೆಟ್ ಇದೆ ಪಕ್ಕದಲ್ಲಿ, ಅಲ್ಲಿಗೆ ತಗೊಂಡೋಗಿ ಹಾಕ್ತಿದ್ದೀವಿ. ಈ ಇತ್ತೀಚೆಗೆ ಒಂದು 3 ತಿಂಗಳ ಹಿಂದೆ ನಮಗೆ ಬಿನಿಸು ಮತ್ತು ಪೈರು ಅಂತ ಬರ್ತದೆ, ಕೇರಳ ಪೈರು ಅಂತ, ಆ ಚೊಟ್ಟನ್ನು ಬೆಳೆದಿದ್ದು, ಅದರಲ್ಲಿ ಒಳ್ಳೆ 3 ತಿಂಗಳು ಬೆಳೆಯೋದು, ಒಳ್ಳೆ ಲಾಭ ತಂದು ಕೊಡ್ತಾರೆ ಸರ್ ನಮಗೆ. ಅದೇ ಹೇಳಿದ್ದು, ಒಂದು ಒಳ್ಳೆ ಲಾಭ ತರಬೇಕು ಅಂದರೆ ಹೆಂಗೆ ಮಾಡ್ತೀರಿ? ಒಂದು ಗುಣಮಟ್ಟದ ಒಂದು ಸಸಿಗಳ ಆಯ್ಕೆ, ಬಿತ್ತನೆ ಆಯ್ಕೆ, ಹೌದು ಸರ್, ಅಷ್ಟೊತ್ತಿಗೆ ಅದಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆ ನೀವು ಮಾಡಬೇಕಾಗುತ್ತೆ ತರಕಾರಿ ಬೆಳೆ ಅಂದಾಗ. ಹೌದು ಸರ್. ಅದು ಈ ಬಳ್ಳಿ ತರಕಾರಿಗಳು ಅಂದಾಗ. ಹೌದು ಸರ್, ವ್ಯವಸ್ಥೆ ಬೇರೆನೆ ಬೇಕಾಗುತ್ತೆ. ಕೆಲವು ಟೈಮಲ್ಲಿ ನಾವು ವೈಜ್ಞಾನಿಕವಾಗೂ ಯೋಚನೆ ಮಾಡ್ಬೇಕಾಯ್ತ ಸರ್. ಈಗ ನಾವು ಮೊದಲೇ ನಮ್ಮ ತಂದೆ ತಾಯಿ ಮಾಡ್ತಿರಲ್ಲ ಆ ಒಂದು ಪದ್ಧತಿನೇ ಮಾಡೋಕ್ಕಾಗಲ್ಲ. ಇತ್ತೀಚಿನ ಬೆಳವಣಿಗೆಗಳಲ್ಲಿ ಈ ವೈಜ್ಞಾನಿಕವಾಗಿ ನಾವು ಕ್ರಮಗಳನ್ನ ತಗೊಳ್ಳಬೇಕಾಗುತ್ತೆ. ಈಗ ಪೈರು ಅಂತ ಮಾಡಿದ್ದು, ಅದು ಹೈಟೆಕ್ಕಾಗಿ ಒಂದು ಸ್ವಲ್ಪ ಅದಕ್ಕೆ ಚಪ್ರ ಹಾಕಬೇಕು ಮತ್ತು ತಂತಿಗಳು ಅವೆಲ್ಲ ಒಂದು ಮಟ್ಟದಲ್ಲಿ ಮಾಡಲೇಬೇಕು. ಆ ಟೈಮಲ್ಲಿ ಮಾಡಬೇಕಾದ್ರೆ ಸ್ಟಾರ್ಟಿಂಗ್ ಅನಿಸುತ್ತೆ ಇದೆಷ್ಟೆಲ್ಲ ಖರ್ಚು ಮಾಡಿ ಏನು ಪ್ರಯತ್ನ ಅಂತ. ನಮ್ಮ ಅಲ್ಲೇ ರೋಡ್ ಮೇನ್ ರೋಡಲ್ಲಿ ಇರೋದ್ರಿಂದ ಜನಗಳು ಹೇಳ್ತೀರಿ, ಇಲ್ಲಿರೋ ಮರಗಳನ್ನ ಮಾರ್ಕೊಂಡ್ರೆ ನಿನಗೆ ದುಡ್ಡಾಗುತ್ತಲ್ಲ, ಈ ಮರನೆಲ್ಲ ಏನಕ್ಕೆ ನಡೆಸಿದೆಯಾ ಅಂತ ಕೇಳಿದ್ರು ಒಬ್ಬರು ಹಿರಿಯವರು. ಅವ್ರ ಏಜ್ ಆಗಿತ್ತು. ಇಷ್ಟೆಲ್ಲ ಕಷ್ಟ ಬಿದ್ದು ಇಷ್ಟು ಮರನ ನೆಟ್ಟಿದೆಯಲ್ಲ, ಇದರಿಂದ ನೀನು ಏನು ಲಾಭ ಕಂಡ, ಇವೆಲ್ಲನೂ ಮಾಡಿದ್ರೆ ನಿನಗೆ ಅದೇ ದುಡ್ಡು ಬರ್ತದಲ್ಲ, ಏನಕ್ಕೆ ಮಾಡಿದೆ ಅಂತ ಕೇಳಿದ್ರು. ಆಗ ಒಂದಿನ ಹೇಳಿದೆ, ಇಲ್ಲ ಇಲ್ಲ ಇದೆಲ್ಲ ನಿಮ್ಗೆ ಈಗ ಅರ್ಥ ಆಗಲ್ಲ, ನಾನು ಮಾಡಿ ತೋರಿಸ್ತೀನಿ ಆಮೇಲೆ ಹೇಳ್ತೀನಿ ಅಂತಂದೆ. ಆವಾಗ ಆಯಿತು ಸರ್, ನನಗೆ 1.5 ಲಕ್ಷ ಬರೀ 3 ತಿಂಗಳಲ್ಲಿ 1.5 ಲಕ್ಷ ದುಡ್ಡಾಗಿತ್ತು ಖರ್ಚು ಕಳೆದು. ಒಂದು ಎಲ್ಲಿಂತಂದ್ರೆ ಸರ್, ಮಂಡ್ಯ ಹತ್ರ ಕಿರ್ಗಲ್ ಅಂತ ಹೇಳಿ, ಅಲ್ಲಿ 3 ಟನ್ ನನ್ನ 3 ಟನ್ ಹಾಕ ಬಂದಿದ್ದೆ. ನೋಡಿದ್ರಿ ಈ ತರ ಈ ತರ ಮಾಡ್ತಾರೆ ಅಂತ? ಹೌದು ಸರ್, ಒಂದ್ ಸ್ವಲ್ಪ ನನಗೆ ಪಕ್ಕದ ಊರಲ್ಲಿ ನೋಡಿ ಅನುಭವ ಆಗಿತ್ತು. ಅಲ್ಲಿ ಹೋಗಿ ಒಂದ್ ಸ್ವಲ್ಪ ಸ್ವಲ್ಪ ಕಾಂಟ್ಯಾಕ್ಟ್ ಮಾಡ್ತಿದ್ದೆ ಮದ್ ಮಧ್ಯ, ಈ ತರ ಈಗ ಮಾಡಿದ್ರೆ ಈ ತರ ಆಯ್ತದ, ಇಲ್ಲಿಂದ ತರಬಹುದು ಅಂತ ಅವರಿಂದ ಒಂದು ಅನುಭವ ಪಡ್ಕೊಂಡು ನಾನು ತಂದು ನಮ್ಮೂರಲ್ಲಿ ಹೊಸದಾಗಿ ಮಾಡಿದ್ದೆ ಸರ್. ಎಷ್ಟು ಸಲ ಕಟಾವ್ ಮಾಡಿದ್ರಿ ಅದು? ಸರ್, ಕನಿಷ್ಠ ಅಂದ್ರು ಅದು ಒಂದು 30 ಬಾರಿನೇ ಮಾಡಬಹುದು ಸರ್. ಅದ್ ಯಾಕಂದ್ರೆ ಅದು ಅಂತಂತವಾಗಿ ಅದು ಇದ್ದಾಗ ಅದು ಈ ಬೆಳವಣಿಗೆಗೆ ಏನೇನು ಬೇಕು ಪ್ರೋತ್ಸಾಹ, ಅದು ಮಾಡ್ತಾ ಇದ್ರೆ ನೀರು ಮೇವು ಅದಕ್ಕೆ ಏನು ಗೊಬ್ಬರಗಳು ಆ ಟೈಮಲ್ಲಿ ಕೊಡ್ತಾ ಇದ್ರೆ ಆಟೋಮೆಟಿಕ್ ಚಿಗುರು ಸ್ಟಾರ್ಟ್ ಆಗುತ್ತೆ ಇರ್ತೆ ಸರ್, ಹೂವು ಚಿಗುರು ಚೊಟ್ಟು ಸ್ಟಾರ್ಟ್ ಆಗುತ್ತೆ ಇರ್ತೆ. ಆವಾಗ ನಾವು ಏನು ಇದೇನು ಅಂದರೆ ಅದಕ್ಕೆ ಒಳ್ಳೆ ಮಾರುಕಟ್ಟೆ ಇದೆ ಅಂತ ಅದನ್ನು ನೀವು ತರಕಾರಿ ಬೆಳಿಬಹುದು ಅಂತ ಆಯ್ಕೆ ಮಾಡ್ಕೊಳ್ತೀವಿ. ಹೌದು ಸರ್, ನಾನು ಎಲ್ಲ ರೀತಿಯಲ್ಲಿ ಟಮಾಟನೂ ಬೆಳೆದಿದ್ದೆ ಸರ್. ಈಗ ಜಸ್ಟ್ ಒಂದು ಸ್ವಲ್ಪ ದಿನದಲ್ಲೇ ಟಮಾಟ ಬೆಳೆದಿದ್ದೆ ಹೈಟೆಕ್ಕಾಗಿ. ನಮಗೆ ಆ ಟೈಮಲ್ಲಿ ಇದಿರಲಿಲ್ಲ, ರೈಟ್ ಇರಲಿಲ್ಲ, ಲಾಸ್ ಆಗ್ಬಿಡ್ತು ತುಂಬ. ಮಾತ್ರ ಇಳುವರಿ ಮಾತ್ರ ಭಯಂಕರವಾಗಿತ್ತು ಸರ್, ಸಖತ್ತಾಗಿ ಮಾಡಿದೆ. ಅಷ್ಟೊಂದು ಹೈಟೆಕ್ಕಾಗಿ ಎಲ್ಲ ಅಂತಿದ್ರು, ಒಂದು ಗಿಡಲ್ಲಿ ಕನಿಷ್ಠ ಅಂದ್ರು 20 ಕೆಜಿ ಮೇಲೆ ಬಂದಿತ್ತು ಒಂದು ಗಿಡದಲ್ಲಿ 20 ಕೆಜಿ. ಆ ಥರ ಹೈಟೆಕ್ಕಾಗಿ 4 ಅಡಿ ಬೆಳೆಯುತ್ತಿದ್ದಿತ್ತು ಸರ್, ಅಷ್ಟೊಂದು ದೊಡ್ಡದಾಗಿ ಚೆನ್ನಾಗಿ. ಅದು ಸಸಿಗಳೆಲ್ಲ ನೀವೇ ನರ್ಸರಿಯಿಂದ ಆರ್ಡ್ರ್ ಕೊಟ್ಟು ತರ್ತಿರೋ? ಹೌದು ಸರ್, ನಮಗೆ ಇಂಥ ಇದೇ ಬೇಕು ಬೀಜ ಅಂದ್ಬಿಟ್ಟು ಅವ್ರಿಗೆ ಹೇಳಿ ಅದೇ ರೀತಿ ಬೀಜನ ನಾವು ಆರ್ಡರ್ ಮಾಡಿ ಸಸಿ ಮಾಡ್ಕೋತೀವಿ ಸರ್. ಅಷ್ಟೊತ್ತಿಗೆಲ್ಲ ಈ ಮಣ್ಣು ಸಿದ್ಧತೆ ಮಾಡ್ಕೊಂಡಿರ್ತೀರ? ಮಣ್ಣು ಸಿದ್ಧತೆ ಮಾಡ್ಕೊಂಡು ಗೊಬ್ಬರ ಧನಿನ ಗೊಬ್ಬರ ಮೇನ್ ಆಗಿ ಅದಕ್ಕೆ ಮೂಲ ಏನು ಸಿಕ್ಕಬೇಕು ಸೌಕರ್ಯಗಳು ಅದೆಲ್ಲನೂ ರೆಡಿ ಮಾಡ್ಕೊಂಡು ಆಮೇಲೆ ಸಸಿ ತಂದು. ಹೇಳಿ ಏನು ಮೂಲ ಸೌಕರ್ಯಗಳು? ಮೂಲ ಸೌಕರ್ಯ ಅಂದರೆ ನೀರಿನ ವ್ಯವಸ್ಥೆ ಕ್ಲೀನಾಗಿ ಮಾಡ್ಕೊಳ್ಳೋದು, ಭೂಮಿನ ಹದ ಮಾಡ್ಕೊಳ್ಳೋದು ಚೆನ್ನಾಗಿ ಉಳಿಸಿ, ಆಮೇಲೆ ಮತ್ತೆ ಅದಕ್ಕೆ ಧನಿನ ಗೊಬ್ಬರನೇ ಮೇನು ಸರ್. ನಾವು ಗೌರ್ಮೆಂಟ್ ಗೊಬ್ಬರ ಎಷ್ಟೇ ಕೊಟ್ಟರು ಅದೇ ಏನು ಪ್ರಯತ್ನ ಆಗಲ್ಲ. ನಾವು ಮೇನಾಗಿ ನಮ್ಮ ನಾಡಲ್ಲಿ ಬೆಳೆದಂಥ ಗೊಬ್ಬರಗಳೇ ಧನಿನ ಗೊಬ್ಬರ, ಅದೇ ಹಾಕಿದ್ರೆ ಒಳ್ಳೆ ಫಲವತ್ತಾಗಿ ಪ್ರತಿಯೊಂದು ಗಿಡಗೂ ಪೋಷಕಾಂಶ ಜಾಸ್ತಿ ಸಿಕ್ಕದೇ ಧನಿನ ಗೊಬ್ಬರವೇ ಸರ್. ಇನ್ನು ಭತ್ತ ಅದನ್ನು ಬೆಳೀತಾ ಇದ್ದೀರಿ? ಹೌದು ಸರ್. ಭತ್ತ ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಪೂರ್ವಿಕರು ಏನು ಮಾಡ್ತಾಯಿದ್ರು, ನೀವೇ ಅಲ್ಲಿ ಏನು ಬದಲಾವಣೆಗಳನ್ನು ತಂದ್ರಿ, ಏನೆಲ್ಲ ಯಂತ್ರೋಪಕರಣಗಳನ್ನು ಬಳಕೆ ಮಾಡ್ತೀರಿ, ಯಾವ ತಳಿ, ಹೇಗೆ ಈ ಒಂದು ಬೇಸಾಯ ಕ್ರಮಗಳು? ಸರ್, ನಾವು ಸ್ಟಾರ್ಟಿಂಗು ನಮ್ಮ ತಂದೆ ತಾಯಿ ಮಾಮೂಲಿ ನಾಟಿ ಬೇಸಾಯ ಮಾಡ್ತಿರೋರು. ಇತ್ತೀಚಿನ ದಿನಗಳಲ್ಲಿ ಖರ್ಚು ಕಡಿಮೆ ಮಾಡ್ಕೋಬೇಕು, ಖರ್ಚು ಜಾಸ್ತಿ ಆಗ್ಬಿಡ್ತು. ಆವಾಗ ಏನು ಮಾಡಿದ್ರು, ಈ ಚೆಲ್ಲುವಿಕೆ ಅಂದ್ಬಿಟ್ಟು ಭತ್ತನ ನೇರವಾಗಿ ಜಮೀನಲ್ಲಿ ಚೆಲ್ಲು ಭತ್ತ ಮಾಡೋದು. ಮೊದಲಿಗೆ ನಾಟಿ ಮಾಡ್ತಿರೋ ಆಳುಗ ಪ್ರತಿಯೊಂದು ಮಡಿ ಮಾಡಿ ಮಡಿಯಾದ ನಂತರ ಒಂದು 15-20 ದಿನಗಳ ನಂತರ ನಾಟಿ ಮಾಡೋದು ಆ ಥರ ಮಾಡ್ತಿದ್ರು. ಅದು ಯಾಕೆ ಪದ್ಧತಿ ತುಂಬ ಖರ್ಚು ಆಗ್ತಿದ್ದು, ಮತ್ತು ಹಳ ಪದ್ಧತಿ ಅಂದ್ಬಿಟ್ಟು ಇತ್ತೀಚಿನ ದಿನಗಳಲ್ಲಿ ಖರ್ಚು ಕಡಿಮೆ ಮಾಡೋಕ್ಕೋಸ್ಕರ ಚೆಲ್ಲುಭತ್ತೆ ಮಾಡ್ತಿದ್ದಾರೆ. ಆಮೇಲೆ ಮೊದಲಿಗೆ ದನ ಕರುಗಳಲ್ಲಿ ದನ ಅವುದರಲ್ಲಿ ಉಳುಮೆ ಮಾಡಿ ಮಾಡ್ತಿದ್ರು. ಇತ್ತೀಚೆಗೆ ನಿಮಗೆ ಗೊತ್ತು ಪವರ್ ಟಿಲ್ಲರು ಟ್ಯಾಕ್ಟ್ರಿಗಳು ಇವು ಬಂದಿದೆ, ಅವತರಲ್ಲಿ ವೈಜ್ಞಾನಿಕವಾಗಿ ಎಲ್ಲ ಈ ಥರ ಒಂದು ವ್ಯವಸಾಯ ಮಾಡ್ತಿದ್ದಾರೆ ಸರ್. ಇನ್ನು ಬಾಳೆ ಅಲ್ಲೂ ಆ ಗದ್ದೆಯಲ್ಲೂ ಸ್ವಲ್ಪ ದಿನ ಸ್ವಲ್ಪ ಜಾಗದಲ್ಲಿ ಬಾಳೆ ಬೆಳೆಯೋಕ್ಕೆ ಹೊರಟಿದ್ರು. ಹೌದು ಸರ್. ಹೇಳಿ ಬೇರೆ ತಳಿನಾ ಅಥವಾ? ಸರ್ ತಳಿ ಅಂದರೆ ಅದೇ ಏಲಕ್ಕಿ ಮಾಡಿದ್ದೀವಿ, ನೇಂದ್ರ ಮಾಡಿದ್ದೀವಿ. ಅಲ್ಲಿ ಒಂದು ಸ್ವಲ್ಪ ಮನೆಗಾಗೋಷ್ಟು ನಾವು ತೋಟಕ್ಕೆ ಹಾಕ್ಬಿಟ್ಟು ಈ ರಸಬಾಳೆನೂ ಹಾಕೊಂಡಿದ್ದೀವಿ ಸರ್ ಮನೆ ನಮಗೋಸ್ಕರ. ಈ ಮಧ್ಯೆ ಹೂವಿನ ಕೃಷಿ ಕಡೆಗೂ ನಿಮ್ಮ ಗಮನ ಹೋಯಿತು, ಅಲ್ಲಿ ಅನುಭವ, ಅದ್ರ ಬಗ್ಗೆ ಏನು ಅಧ್ಯಯನ ಮಾಡಿದ್ರಿ, ಹೇಗೆ ಹೂವಿನ ಕೃಷಿ ಪ್ರಾರಂಭ ಮಾಡಿದ್ರಿ? ಸರ್ ಕೃಷಿಯನ್ನು ನಾವು ಚೆಂಡು ಹೂವು ಅದು ಒಂದು 2 ವರ್ಷದಿಂದ ಈಚೆಗೆ ಕಂಪ್ನಿಯಿಂದ ಬತ್ತಿತ್ತು, ಆದರೂ ಅದು 3 ತಿಂಗಳು ಬೆಳೆ ಸರ್. ಅದು ಬೆಳೆದ ನಂತರ ಇನ್ನೊಂದು ಯಾವುದೇ ಒಂದು ಪ್ರತ್ಯೇಕವಾದ ಬೆಳೆ ಮಾಡ್ಬೋದು ಅಂದ್ಬಿಟ್ಟು ಇದನ್ನ ಸ್ಟಾರ್ಟ್ ಮಾಡಿದ್ದೀವಿ. ಇದು 3 ತಿಂಗಳು ನಡೆದ ಮತ್ತೆ ಯಾವ್ದಾರ ಒಂದು ಬೆಳೆ ತೆಗಿಬೋದು, ಅದಕ್ಕೋಸ್ಕರ ಅದನ್ನೂ ಸ್ಟಾರ್ಟ್ ಮಾಡಿದ್ದೀವಿ ಸರ್. ಅದರಲ್ಲೂ ಒಳ್ಳೆ ಇನ್ಕಮ್ ಇದೆ ಸರ್. ಕಂಪ್ನಿಯವರು ಕೆಜಿಗಿಷ್ಟು ಅಂದ್ಬಿಟ್ಟು ಮೊದಲೇ ನಿಗದಿ ಮಾಡಿರ್ತಾರೆ, ಅದು ಕಂಪ್ನಿಯವರೇ ಬಂದು ಜಮೀನ್ ಹತ್ರನೇ ತಗೊಂಡೋಗ್ತಾರೆ. ಇಷ್ಟರ ಮಧ್ಯೆ ಗುತ್ತಿಗೆಗೂ ಕೆಲವೊಂದು ಭೂಮಿಯನ್ನು ಪಡ್ಕೊಂಡು ಅಲ್ಲೂ ಕೃಷಿ ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿದ್ದೀರಿ, ಈ ವಿಷಯದ ಬಗ್ಗೆ ಏನು ನಿಮ್ಮ ಅನುಭವ? ಈಗಿನ ನಮ್ಮ ಇರೋದ ಜಮೀನಲ್ಲಿ ಸಾಕಾಗ್ತಿಲ್ಲ ಅನ್ನಿಸ್ತದೆ ನನಗೆ. ನಮ್ಮ ಜಮೀನಲ್ಲೇ ನಾನು ಮಾಡೋ ವ್ಯವಸಾಯ ಸಾಕಾಗ್ತಿಲ್ಲ ಅಂದ್ಬಿಟ್ಟು ಪಕ್ಕದ ಜಮೀನುಗಳಲ್ಲಿ ಒಂದು ಸ್ವಲ್ಪ ಗುತ್ತಿಗೆ ಆಧಾರದ ಮೇಲೆ ತಗೊಂಡು ಅಲ್ಲೂ ಬೆಳೆ ಮಾಡ್ತಾಯಿದ್ದೀನಿ ಸರ್. ನಾನು ಅಲ್ಲಿ ನೀರಿನ ಮೂಲಗಳಿದೆಯಾ ಸರ್? ನೀರಿನ ಮೂಲೆಗಳಿದೆ ಸರ್. ನೀರಿನ ಮೂಲೆ ಇಲ್ದೇ ನಮ್ಮ ಜಮೀನಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಆ ಥರ ಮಾಡೋ ಅನುಭವ ಇದೆ ಸರ್. ಅದು ಲಾಭ ಆಗ್ಬೋದು ಅಂತ ನಿಮಗೆ? ಸರ್ ಆಗುತ್ತೆ ಸರ್. ನಮ್ಮ ಶ್ರಮ ನಮಗೆ ಗ್ಯಾರಂಟಿ ಇದೆ ಸರ್. ನಮ್ಮ ಶ್ರಮ ನಮಗೆ ಗ್ಯಾರಂಟಿ ಇದೆ. ಅದೇ ಗ್ಯಾರಂಟಿ? ಹೌದು ಸರ್. ವ್ಯವಸಾಯದಲ್ಲಿ ಗ್ಯಾರಂಟಿ ನಂಬಿಕೆ ಇದೆ ನಮ್ಗೆ. ಈ ಬೆಳೆ ಮಾಡಿದ್ರೆ ಈ ರೇಟಲ್ಲಿ ಆಗುತ್ತೆ ಅನ್ನೋ ನಂಬಿಕೆ ಮೇಲೆ ಮಾಡ್ತೀವಿ ಸರ್. ಅದೊಂದು ನಿಮಗೆ ಮುಂಚೆನೇ ಗೊತ್ತಾಗ್ಬಿಡುತ್ತೆ ಸರ್. ಇಲ್ಲ ಅದಕ್ಕೂ ಒಂದು ಇದಿದೆ ಸರ್. ಕೃಷಿಕರು ಸುಮ್ಮನೆ ಯಾವಾಗಲೂ ಕೃಷಿ ಮಾಡೋದು ಅನ್ನೋದು ಅಲ್ಲ, ಯಾವ ಟೈಮಲ್ಲಿ ಯಾವ ಬೆಳೆ ಬೆಳೆದ್ರೆ ಯಾವ ರೈಟ್ ಸಿಕ್ಕುತ್ತೆ ಅನ್ನೋದು ಮೇನು ಸರ್ ರೈತನಿಗೆ. ಮೇನಾಗಿ ಅದೇ ನನ್ನ ಒಂದು ಇದಾಗಿರೋದು ಅನುಭವ. ಪಕ್ಕದ ಯಾರೇ ಆಗಲಿ ಒಂದು ತಿಳ್ಕೊಂಡು ಈ ಟೈಮಲ್ಲಿ ಬೆಳೆ ಬೆಳೆದ್ರೆ ಆ ಟೈಮ್ಗೆ ಕರೆಕ್ಟಾಗಿ ಸಿಕ್ಬೋದು ರೈಟು ಅನ್ನೋ ಒಂದು ಅನುಭವ ಆಧಾರದ ಮೇಲೆ ಆ ಬೆಳೆಗಳನ್ನ ಸ್ಟಾರ್ಟ್ ಮಾಡ್ತೀವಿ ಸರ್. ಅಂದರೆ ಮಾರುಕಟ್ಟೆ ಬಗ್ಗೆ ಒಂದಿಷ್ಟು ನಿರೀಕ್ಷೆಗಳು ಮಾಹಿತಿಗಳು ಇಟ್ಕೊಳ್ಬೇಕಾಗುತ್ತೆ. ಹೌದು ಸರ್. ಮೊದಲು ಮಾಹಿತಿ ಮಾರ್ಕೆಟಲ್ಲಿ ಯಾವ್ಯಾವ ತಿಂಗಳಲ್ಲಿ ಯಾವ್ಯಾವುದು ರೇಜ್ ಅದು ಯಾವ್ದು ಕಡಿಮೆ ಬಂದದ್ದು ಅನ್ನೋ ಒಂದು ಆಧಾರದ ಮೇಲೆ ನಾವು ಬೆಳೆ ಬೆಳಿಬೇಕು ಸರ್. ಅದು ಇನ್ನು ನೀವು ಪ್ರಾರಂಭದಲ್ಲೇ ಹೇಳ್ತಾ ಬಂದ್ರಿ ಮಣ್ಣನ್ನು ಹದ ಮಾಡ್ಕೊಳ್ಬೇಕು, ಮಣ್ಣನ್ನು ಪರೀಕ್ಷೆ ಮಾಡ್ಕೊಳ್ಬೇಕು ಅಂತ. ಹೌದು ಸರ್. ಜೊತೆಗೆ ತುಂಬ ತಿಳುವಳಿಕೆ ಇರುವಂತಹ ಕೃಷಿಕ ನೀವು, ಹೊಸ ಹೊಸ ಪ್ರಯೋಗಗಳನ್ನು ಮಾಡ್ತಾ ಇದ್ದೀರಿ. ಮಣ್ಣಿನ ಸಂರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ನೀವು ಕೃಷಿ ಮಾಡಿದ ದಿನದಲ್ಲಿ ಯಾವ ಥರ ಇತ್ತು ಮಣ್ಣು, ಈಗ ನಿಮ್ಮ ಕೃಷಿ ಭೂಮಿ ಯಾವ ಥರ ಇದೆ, ಹೆಂಗೆ ಅನಿಸುತ್ತೆ ನಿಮಗೆ? ಹೌದು ಸರ್. ನಮ್ಮ ಆವಾಗ ನಮ್ಮ ತಂದೆಯವರು ಮಾಡ್ತಿದ್ದ ಕಾಲದಲ್ಲಿ ನಾವು ಬೆಳೆ ಅಷ್ಟೇನು ಬರ್ತಿರ್ಲಿಲ್ಲ. ಇತ್ತೀಚೆಗೆ ನಾವು ವೈಜ್ಞಾನಿಕವಾದ ಒಂದು ಸ್ವಲ್ಪ ಅನುಭವ ಆಧಾರದ ಮೇಲೆ ಅಕ್ಕಪಕ್ಕದವ್ರು ತಿಳ್ಕೊಂಡು ಟೆಸ್ಟಿಂಗು ಮಣ್ಣು ಯಾವುದು ಅಂಶ ಕಡಿಮೆ ಆಗಿದೆ ಮಣ್ಣಲ್ಲಿ, ಅದನ್ನ ಯಾವ ರೀತಿ ನಾವು ಜಾಸ್ತಿ ಮಾಡ್ಕೋಬೇಕು ಅನ್ನೋದನ್ನ ಒಂದು ಸ್ವಲ್ಪ ತಿಳಿದು ನಂತರ ಈ ಬೆಳೆಗಳನ್ನ ಮಾಡ್ತಾಯಿದ್ದೀವಿ ಸರ್. ಮಣ್ಣು ಪರೀಕ್ಷೆ ಆಧಾರ ಮಾಡಿಸಿದ್ದೀನಿ ಸರ್. ಮಣ್ಣು ಪರೀಕ್ಷೆ ನೀರು ಎರಡು ಮಾಡಿಸಿದ್ದೀನಿ ಸರ್. ನೀರು ಆ ಬೋರ್ಗಲಲ್ಲಿ ಪ್ರತಿಯೊಂದು ಬೋರ್ಗಲಲ್ಲೂ ನೀರು ಯೋಗ್ಯವಾಗಿ ಬರಲ್ಲ ಸರ್. ಆ ಬೆಳೆಗೆ ತಕ್ಕಂತೆ ಬರಬೇಕು ಅಂದ್ರೆ ಆ ಸಿಹಿ ನೀರೇ ಇದ್ರೆ ಸರ್, ಕೆಲವು ಉಪ್ಪು ನೀರು ಕೆಲವು ಒಂದು ಆಸಿಡ್ ಮಿಕ್ಸ್ ರೀತಿ ಒಂದು ನೀರು ಬರ್ತದೆ ಸರ್, ವೈಟ್ ನೀರು ಅಂತ. ಅವು ಬಂದರೂ ಅದು ಬೆಳೆ ಅಷ್ಟೇನು ಬರಲ್ಲ ಸರ್. ಅದು ಮೇನು ನೀರಲ್ಲೂ ಇರ್ತದೆ ಸರ್. ನೀರಿನ ನಿರ್ವಹಣೆಗೆ ನೀವು ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿದ್ರಿ? ಹೌದು ಸರ್, ಮಾಡಿದ್ದೀನಿ ಸರ್. ಮೂಲ ನೀರು ಯಾಕಂದರೆ 3 ಎಕರೆಗೂ ಒಂದೇ ಬೋರು ಅಂದಾಗ ಸಾಲಲ್ಲ. ಹನಿ ನೀರಾವರಿ ಮಾಡಿದ್ರೆ ಮುಂದೆ ಅನುಕೂಲ ಆಗುತ್ತೆ, ನಿಮ್ಮ 3 ಎಕರೆಗೂ ನೀರು ಸಾಕಾಗುತ್ತೆ ಅಂತ ಕೃಷಿಕರು ಇಲ್ಲಿ ಕೃಷಿ ಇಲಾಖೆದವ್ರು ಹೇಳಿದ್ರು ಸರ್. ಅವರ ಕೃಷಿ ಇಲಾಖೆ ಹೇಳಿದ್ಮೇಲೆ ಅವ್ರ ಹತ್ರನೇ ನಾವು ಅರ್ಜಿ ಹಾಕಿ ಅವ್ರ ಕೈಲೇ ಮಾಡಿಸಿದ್ದು ಸರ್. ಅದು ಕೃಷಿ ಇಲಾಖೆಯಿಂದ ಮಾಡಿಸ್ಕೊಂಡಿದ್ದು. ಈಗ ನೀವು ಅದೇ ಇದರಲ್ಲಿ ಪಕ್ಕದ ಜಮೀನಲ್ಲೂ ಗುತ್ತಿಗೆ ಜಮೀನಲ್ಲೂ ಅದೇ ನೀರನ್ನು ಬಳಸ್ಕೋತೀನಿ ಅಂತಿರಲ್ಲ ಸರ್? ನಮ್ಮ ಅದೇ ಇವಾಗ ಅಂದರೆ ನಮ್ಮದಕ್ಕೆ ಹನಿ ನೀರಾವರಿ ಒಂದಿನ ಇಲ್ಲಿ ಓಡಿದ್ರು, ಇನ್ನೊಂದು ದಿನ ನೀವು ಪಕ್ಕದ ಜಮೀನಿಗೆ ಅದೇ ಬೋರಿಂದ ತಗೋಬೋದು ಸರ್. ಅಂದರೆ ಅಷ್ಟು ನಿಮಗೆ ವಿಶ್ವಾಸ ಇದೆ? ಇದೆ ಸರ್. ನೀರನ್ನು ಸಮರ್ಥವಾಗಿ ಬಳಕೆ ಮಾಡ್ಕೋಬೋದು ಸರ್. ಇನ್ನು